साथियों, भारत की खेती को विकसित भारत का प्रमुख आधार बनाने का ये बहुत बड़ा संकल्प है। मैं अपने किसान भाई बहनों से कहूंगा, जो वैज्ञानिक आपके गांव में पहुंचने वाले हैं, उनसे खूब सारे सवाल करिएगा। और मैं वैज्ञानिकों और अन्य कर्मचारियों से भी कहूंगा, आपके सामने एक बहुत बड़ा मिशन है। जो बीड़ा आप उठा रहे हैं, इसे सिर्फ एक सरकारी काम समझकर नहीं करना है, इसे देश सेवा के जज्बे के साथ करना है। आपको किसानों की हर जिज्ञासा को शांत करना है, साथ ही किसानों के बहुमूल्य सुझावों को भी दर्ज करना है। विकसित कृषि संकल्प अभियान हमारे अन्नदाताओं के लिए प्रगति के नए द्वार खोलेगा। इसकी कामना के साथ पूरी टीम को, सभी किसानों को बहुत बहुत शुभकामनाएं, धन्यवाद। केलुगरे, ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಸಂದೇಶ ಪ್ರಸಾರವಾಯಿತು. ರೈತ ಬಂಧುವರೇ, ಈಗ ಮುಸುಕಿನ ಜೋಳದ ಬೇಸಾಯ ಕುರಿತು ಕೆಪಿ ವೀರಣ್ಣ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಸುಕಿನ ಜೋಳದ ಸುಧಾರಿತ ಬೇಸಾಯ. ಈ ಕುರಿತು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಪಿ ವೀರಣ್ಣ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಮುಸ್ಕಿನ ಜೋಳದ ಬೆಳೆಯನ್ನು ಕೂಡ ಕೆಲವು ಪ್ರದೇಶದಲ್ಲಿ ಬೆಳೀತಾರೆ. ಇವತ್ತು ಈ ಮುಸ್ಕಿನ ಜೋಳದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಕೆಪಿ ವೀರಣ್ಣ ಅವರು. ನಮಸ್ಕಾರ ವೀರಣ್ಣ ಅವರೇ. ನಮಸ್ಕಾರ ತಮ್ಮ. ವೀರಣ್ಣ ಅವರೇ, ಮುಸ್ಕಿನ ಜೋಳದ ಬೆಳೆಯ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಹಾ ಸರಿ ಸರ್. ಈ ಮುಸ್ಕಿನ ಜೋಳನ ನಾವು ಸಂಕರ್ಣ ಮುಸ್ಕಿನ ಜೋಳ ಅಂತೀವಿ, ಹೈಬ್ರಿಡ್ ಮುಸ್ಕಿನ ಜೋಳ ಅಂತ ಕರಿತೀವಿ, ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಗೋವಿನ ಜೋಳ ಅಂತ ಕರಿತೀವಿ. ಹೌದು. ಈ ಮುಸ್ಕಿನ ಜೋಳನ ಧಾನ್ಯಗಳ ರಾಣಿ ಅಂತ ಸಹ ಕರಿತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಈ ಧಾನ್ಯಗಳಲ್ಲಿ ಅತಿ ಹೆಚ್ಚಿನ ಇಳುವರಿ ಕೊಡುವಂತ ಸಾಮರ್ಥ್ಯ ಈ ಒಂದು ಬೆಳೆಗಿದೆ. ಹೌದು. ಮತ್ತೆ ಈ ಮುಸ್ಕಿನ ಜೋಳದಿಂದ ಅನೇಕ ಈಗ ಇಂಡಸ್ಟ್ರಿಗಳು ಬಹಳಷ್ಟು ಇದರ ಮೇಲೆ ಅವಲಂಬನೆ ಆಗಿದೆ. ನಮ್ಮ ಪಶು ಆಹಾರ ಇರ್ಬೋದು, ಕುಕ್ಕುಟೋದ್ಯಮ ಅಂತೂ ಈ ಮುಸ್ಕಿನ ಜೋಳದ ಮೇಲೆ ನಿಂತಿದೆ. ಜೊತೆಗೆ ಅನೇಕ ಒಂದು ಆಹಾರ ಪದಾರ್ಥಗಳನ್ನು ಸಹ ಇದನ್ನ ಮುಸ್ಕಿನ ಜೋಳದ ಒಂದು ಕಾಳನ್ನ ಉಪಯೋಗಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಬೆಳೀತಿದ್ದಾರೆ. ಅದರಲ್ಲೂ ಸಹ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕು ಮತ್ತೆ ಕುಶಾಲನಗರ ತಾಲೂಕಿನಲ್ಲಿ ಒಟ್ಟು ಒಂದು 10,000 ಎಕರೆ ಪ್ರದೇಶದಲ್ಲಿ ಈ ಒಂದು ಮುಸ್ಕಿನ ಜೋಳ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅಂದ್ರೆ ತಾವು ತಿಳಿಸಿದಾಗೆ ಇದು ಅತಿ ಹೆಚ್ಚು ಇಳುವರಿಯನ್ನ ಕೊಡುವಂತ ಬೆಳೆ ಅಂತ ಹೇಳ್ಬೋದು ಮುಸ್ಕಿನ ಜೋಳ. ಅದಕ್ಕೆ ಇದನ್ನ ಪವಾಡದ ಬೆಳೆ ಅಂತ ಕೂಡ ಕರೀತಾರೆ. ಮಿರಾಕಲ್ ಕ್ರಾಪ್ ಅಂತ ಕೂಡ ಕರೀತಾರೆ. ಇನ್ನ ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆಗೆ ಬಂದ್ರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ಕೊಳ್ಳೋದಕ್ಕೆ ಸೂಕ್ತ ಅಂತೀರಿ? ಈಗ ಕೊಡಗು ಜಿಲ್ಲೆಯಲ್ಲಿ ವಿಶೇಷ ಮುಂಗಾರು ಹಂಗಾಮ್ನೆಲ್ಲ ಬೆಳೆಯೋದಾದ್ರೆ ಅವರು ಮೇ ತಿಂಗಳಿಂದ ಜುಲೈ ತಿಂಗಳವರೆಗೂ ಬಿತ್ತನೆ ಮಾಡ್ಕೋಬಹುದು. ಹಿಂಗಾರು ಹಂಗಾಮ್ ಹೋಗೋದಾದ್ರೆ ಅವರು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ತಿಂಗಳವರೆಗೂ ಬಿತ್ತನೆ ಮಾಡ್ಕೋಬಹುದು. ಬೇಸಿಗೆ ಹಂಗಾಮಲ್ಲೂ ಸಹ ಅವರು ಜನವರಿಯಿಂದ ಫೆಬ್ರವರಿವರೆಗೂ ನೀರಾವರಿ ಸೌಲಭ್ಯ ಇರೋ ಅಂತ ಬೆಳ್ಕೋಬಹುದು. ಇನ್ನ ಮುಖ್ಯವಾಗಿ ಈ ಮಣ್ಣಿನ ಒಂದು ಸೂಕ್ತತೆಗೆ ಬಂದ್ರೆ ಮಣ್ಣು ಯಾವ ರೀತಿ ಇದ್ರೆ ಒಳ್ಳೇದು ಅಂತಾರೆ ಮುಸ್ಕಿನ ಜೋಳದ ಬೆಳೆಗೆ? ಮುಸ್ಕಿನ ಜೋಳ ಬೆಳೆಗೆ ಎಲ್ಲಾ ಮಣ್ಣಿನ ಪ್ರದೇಶದಲ್ಲೂ ಸಹ ಬೆಳಿಬಹುದಾಗಿದೆ. ಆದಾಗ್ಯೂ ಸಹ ಒಂದು ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಬಹಳ ಚೆನ್ನಾಗಿ ಬೆಳಿಬಹುದು ಸರ್ ಇದನ್ನ. ಅಂದ್ರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಅಂತ ಮಣ್ಣಿನ ಲಭ್ಯತೆ ಇದೆ ಅಂತಾರೆ. ಇನ್ನು ನಾವು ಈ ಮುಸ್ಕಿನ ಜೋಳನ ಬೆಳೆಯುವಾಗ ಮುಖ್ಯವಾಗಿ ಗಮನಿಸುವಂತ ಒಂದು ಅಂಶ ಅಂದ್ರೆ ತಳಿಗಳು. ವಿಶೇಷವಾಗಿ ಇವತ್ತು ಸಂಕರ್ಣ ತಳಿಗಳನ್ನೇ ನಾವು ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದೀವಿ. ಯಾವ್ಯಾವ ತಳಿಗಳು ನಮ್ಮ ರೈತ ಬಾಂಧವರಿಗೆ ಲಭ್ಯವಿದಾವೆ ಮುಸ್ಕಿನ ಜೋಳದ ಬೆಳೆಯನ್ನ ಬೆಳೆಯೋದಕ್ಕೆ? ಈಗ ಮುಸ್ಕಿನ ಜೋಳ ಬಿತ್ತನೆ ಬೀಜ ಒಂದು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಮೂರು ಅಂಶ ರೈತರು ಗಮನದಲ್ಲಿ ಇಟ್ಕೋಬೇಕು. ನೀರಾವರಿ ಸೌಲಭ್ಯ ಇರೋಂತ ರೈತರು ದಯಮಾಡಿ ನೀರಾವರಿಗೆ ಸೂಕ್ತವಾದಂತ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಅಥವಾ ಮಳೆ ಆಶ್ರಿತದಲ್ಲಿ ಬೆಳೆಯುವಂತ ರೈತರು ಮಳೆ ಆಶ್ರಿತಕ್ಕೆ ಸೂಕ್ತವಾದಂತ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಕಾರಣ ಏನಪ್ಪ ಅಂತಂದ್ರೆ, ನೀರಾವರಿಗೆ ಸೂಕ್ತವಾದ ತಳಿಗಳನ್ನ ಏನಾದ್ರೂ ಅವರು ಮಳೆ ಆಶ್ರಿತದಲ್ಲಿ ಬೆಳೆದ್ರೆ ಅಕಸ್ಮಾತ್ ಆಗಿ ಏನೋ ಮಳೆ ಕೊರತೆ ಅಥವಾ ತೇವಾಂಶ ಕೊರತೆ ಆದಾಗ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಸೊ ಇದನ್ನ ಒಂದು ರೈತರು ಗಮನದಲ್ಲಿ ಇಟ್ಕೋಬೇಕು. ಇನ್ನು ತಳಿಗಳಿಗೆ ಬಂದಾಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಈ ಬಿತ್ತನೆ ಬೀಜಗಳು ಸಿಗ್ತವೆ. ಈ ಹೇಮ ಅಂತ ಒಂದು ತಳಿ ಇದೆ, ನಿತ್ಯಶ್ರೀ ಅಂತ ಒಂದು ತಳಿ ಇದೆ, MA8-14-5 ಅಂತ ಇವು ಮೂರು ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ವತಿಯಿಂದ ಸಿಗ್ತವೆ. ಇವನ್ನ ನಾವು ಮುಂಗಾರಂಗಾಮ್ನಲ್ಲಿ ಬೆಳೆಯೋದಾದ್ರೆ ಅವರು ಮೇ ಮತ್ತು ಜುಲೈ ತಿಂಗಳಲ್ಲಿ ಬೆಳಿಬಹುದು. ಈ ಮೂರು ತಳಿಗಳ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಅಂಗಮಾರಿ ರೋಗ ಇಂಗ್ಲಿಷ್ ಅಲ್ಲಿ ಬ್ಲೈಟ್ ಅಂತ ಕೇಳ್ತೀವಿ, ಕೇದಿಗ ರೋಗ ಡೌನಿ ಮಿಲ್ಡ್ಯೂ ಅಂತ ಹೇಳ್ತೀವಿ, ಮತ್ತೆ ತುಪ್ಪು ರೋಗ ರಸ್ಟ್. ಈ ಮೂರು ರೋಗಗಳಿಗೆ ಈ ಒಂದು ತಳಿಗಳು ನಿರೋಧಕ ಶಕ್ತಿ ಹೊಂದಿದೆ. ಇನ್ನು ಜೊತೆಗೆ ಏನಪ್ಪ ಅಂತಂದ್ರೆ ಬಹಳಷ್ಟು ರೈತರು ಈಗ ಪಶು ಸಂಪತ್ತು ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇರುವಂತ ರೈತರು ಈ ಒಂದು ತಳಿಗಳನ್ನ ಬೆಳೆದಿದ್ದೇ ಆದಲ್ಲಿ ಕಟಾವು ಬಂದಾಗೂ ಸಮೇತ ಎಲೆಗಳು ಹೊಸರಾಗಿರ್ತವೆ. ಸೊ ಕಟಾವಿನ ಹಂತದಲ್ಲೂ ಸಹ ಈ ಒಂದು ಎಲೆನ ಕಿತ್ತು ರಾಸುಗಳಿಗೆ ನೀಡಿದಲ್ಲಿ ಒಂದು ಹಾಲಿನ ವೃದ್ಧಿ ಸಮೇತ ಆಗುತ್ತೆ. ವಿಶೇಷವಾಗಿ ಈ ಕೃಷಿ ವಿಶ್ವವಿದ್ಯಾಲಯ ತಳಿಗಳು ಬಿಟ್ಟು ಇನ್ನ ನಮ್ಮ ಪ್ರೈವೇಟ್ ಕಂಪನಿಗೆ ಬಹಳಷ್ಟು ತಳಿಗಳಿದ್ದಾವೆ. ವಿಶೇಷವಾಗಿ ಕಾವೇರಿ, ಗಂಗಾ ಕಾವೇರಿ, ನುಜುವಿಡು, ಸಿಟಿ ಸೀಡ್ಸ್ ಈ ತರದ ಇನ್ನು ಅನೇಕ ಖಾಸಗಿ ಕಂಪನಿಗಳಿದ್ದಾವೆ. ರೈತರು ತಮ್ಮ ಹೊಲ ಮತ್ತೆ ನೀರಾವರಿ ಸೌಲಭ್ಯ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಅದಕ್ಕೆ ತಕ್ಕನಾದ ಒಂದು ತಳಿಗಳನ್ನ ಮಾರುಕಟ್ಟೆಯಲ್ಲಿ ಕೊಡ್ಕೋಬೇಕಂತಂದು ನಾವು ತಿಳಿಸ್ತೇವೆ. ಅಂದ್ರೆ ಮುಂಗಾರಿನಲ್ಲೂ ಕೂಡ ನೀರಾವರಿ ಆಶ್ರಯದಲ್ಲಿ ಬೆಳೀತಾರ ಈ ಮುಸ್ಕಿನ ಜೋಳವನ್ನ? ನಮ್ಮ ಕೊಡಗು ಭಾಗದಲ್ಲಿ ಮಳೆ ಚೆನ್ನಾಗಿರೋದ್ರಿಂದ ನೀರಾವರಿ ತರನೇ ಬೆಳಿಬಹುದು. ಸಾಕಷ್ಟು ಮಳೆ ಬರ್ತಾ ಇರೋದ್ರಿಂದ ಇಲ್ಲೇನು ಸಮಸ್ಯೆ ಆಗಲ್ಲ. ಹೌದು, ಸಮಸ್ಯೆ ಆಗಲ್ಲ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಹೈಬ್ರಿಡ್ ಬೀಜಗಳನ್ನೇ ಬಳಸ್ಕೊಳ್ಳೋದ್ರಿಂದ ಅದರಲ್ಲೂ ಈ ಖಾಸಗಿ ಕಂಪನಿಗಳ ಒಂದು ಬೀಜಗಳನ್ನ ಕೊಂಡ್ಕೊಳ್ಳುವಾಗ ಏನಾದರೂ ಎಚ್ಚರಿಕೆ ವಹಿಸಬೇಕಾಗತ್ತಾ? ಹೌದು, ಈಗ ನಮ್ಮ ಕರ್ನಾಟಕ ಸರ್ಕಾರನೇ ಒಂದು ಮಾನದಂಡ ಮಾಡಿಬಿಟ್ಟಿದೆ, ಯಾವುದೇ ಒಂದು ಮುಸ್ಕಿನ ಜೋಳನ ರೈತರಿಗೆ ನೀವು ವಿತರಣೆ ಮಾಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಮೆಟಲಾಜಿಲ್ ಒಂದು ರಾಸಾಯನಿಕದ ಬೀಜೋಪಚಾರ ಮಾಡಿನೇ ರೈತರು ಕೊಡ್ಬೇಕಂತ ಹೇಳಿದೆ. ಸೊ ಹಾಗಾಗಿ ಇದೊಂದು ರೈತರಿಗೆ ಅನುಕೂಲ ಆಗಿದೆ, ಯಾವುದೇ ರೈತರು ರಾಸಾಯನಿಕ ಉಪಚಾರನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅವರು ಜೈವಿಕ ಗೊಬ್ಬರಗಳನ್ನ ಉಪಚಾರ ಮಾಡಬೇಕಾಗ್ತದೆ ಬಿತ್ತನೆ ಬೀಜ ಖರೀದಿ ಮಾಡಿದ ನಂತರ. ಉದಾಹರಣೆಗೆ ಅಜಿಟೋಬ್ಯಾಕ್ಟರ್ ಅಂತ ಇದೆ, PSB ಅಂತ ಇದೆ, ಅಂದ್ರೆ ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಇದೆ, ವ್ಯಾಮ್ ಅಂತ ಇದೆ. ಇವು ಮೂರು ಸೂಕ್ಷ್ಮಾಣು ಜೀವಿಗಳು. ಇವನ್ನ ಒಂದ್ ಎಕರೆಗೆ 6 kg ಬಿತ್ತನೆ ಬೀಜ ಬೇಕಂತಂದ್ರೆ ಕೇವಲ ಒಂದು 200 gram ಜೈವಿಕ ಗೊಬ್ಬರಗಳ ತಗೊಂಡ್ಬಂದು ಬೀಜೋಪಚಾರ ಮಾಡಿ ಅವರು ಬಿತ್ತನೆಗೆ ಬಳಸಿದ್ದಲ್ಲಿ ಸಾರಜನಕ ಮತ್ತು ರಜಕದ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಬಹುದು. ಇದರಿಂದ ರೈತರಿಗೆ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ. ಅಂದ್ರೆ ಈಗ ತಾವು ಅಜಿಟೋಬ್ಯಾಕ್ಟರ್ ಮತ್ತೆ ರಂಜಕವನ್ನ ಕರಗಿಸುವಂತ ಗೊಬ್ಬರ PSB ಅಂತ ತಾವು ತಿಳಿಸಿದ್ರಿ, ಮತ್ತೆ ವ್ಯಾಮ್ ಅಂತ ಹೇಳಿದ್ರಿ, ಇವೆಲ್ಲ ಎಲ್ಲಿ ಸಿಗ್ತಾವ್ ನಮ್ಮ ರೈತ ಬಾಂಧವರಿಗೆ ಅಂತೀರಿ? ಇವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂತ ಸಿಗುತ್ತೆ, ಅಥವಾ ಕೊಡಗಿನಲ್ಲಿ ನಮ್ದು ಯೂನಿವರ್ಸಿಟಿ ಒಂದು ಬ್ರಾಂಚ್ ಇದೆ, ಸೊ ಅಲ್ಲೂ ಸಿಗುತ್ತೆ. ಅಥವಾ ನಿಮ್ ಮಾರ್ಕೆಟ್ ಅಲ್ಲಿ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ, ಡೀಲರ್ ತರಿಸ್ಕೊಡ್ತಾರೆ. ನಮ್ಮ ಕೃಷಿ ಇಲಾಖೆಗೆ ಬಂದು ಕೇಳಿದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮಲ್ಲೂ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸೌಲಭ್ಯನ ಬಳಸ್ಕೊಳ್ಳತ್ತೆ ನಾನು ಕೇಳ್ಕೊಳ್ತೇನೆ ರೈತರನ್ನ. ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ಹೇಗೆ ಉಪಚಾರ ಮಾಡೋದು ಅಂತೀರಿ ಬೀಜಕ್ಕೆ? ಬೀಜಕ್ಕೆ ಇದು ಉಪಚಾರ ಮಾಡೋದು ಬಹಳ ಈಸಿ. ಈಗಾಗಲೇ ರಾಸಾಯನಿಕ ಬೀಜೋಪಚಾರ ಆಲ್ರೆಡಿ ಮಾಡಿರೋದ್ರಿಂದ ಏನೇ ಆಗ್ಲಿ ಒಂದು ಬೀಜೋಪಚಾರ ಮಾಡ್ಬೇಕಾದ್ರೆ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮಾಡೋದಕ್ಕಿಂತ ಮುಂಚೆನೆ ರಾಸಾಯನಿಕ ಔಷಧಿಗಳನ್ನ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಈ ಮುಸ್ಕಿನ ಜೋಳದಲ್ಲಿ ಈ ಒಂದು ಸಮಸ್ಯೆ ರೈತರಿಗಿಲ್ಲ, ಆಲ್ರೆಡಿ ರಾಸಾಯನಿಕದ ಒಂದು ಬೀಜೋಪಚಾರ ಮಾಡಿರೋದ್ರಿಂದ ಜೈವಿಕ ಗೊಬ್ಬರಗಳ ಒಂದು ಬೀಜೋಪಚಾರ ಮಾಡುವುದು. ಏನಪ್ಪ ಅಂತಂದ್ರೆ ಇದನ್ನ ಬಿತ್ತನೆಗಿಂತ ಮುಂಚೆ ಸ್ವಲ್ಪ ಕಲ್ಲದ್ದು ತಿಳಿ ನೀರ್ ತರ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರಂಗೆ ಮಾಡ್ಕೋಬೇಕು. ಸೊ ಆತರ ಮಾಡ್ಕೋಬಿಟ್ಟು ಒಂದು ಗೋಣಿಕಿಂದಲ್ಲಿ ಮೇಲ್ಗಡೆ ಒಂದು ಬಿತ್ತನೆ ಬೀಜನ ಆಡ್ಬಿಟ್ಟು ಸ್ವಲ್ಪ ಅಂಟು ಬರೋಂತ ಒಂದು ಕಲ್ಲದ ನೀರನ್ನ ಚಿಮುಕ್ಸ್ಬಿಟ್ಟು ಅದ್ರ ಮೇಲೆ ಈ ಪುಡಿನ 200 gram ಒಂದು ಪುಡಿ ಸಿಗುತ್ತೆ ಜೀವಾಣು ಗೊಬ್ಬರಗಳು, ಅದ್ ಮೇಲ್ಗಡೆ ಎಲ್ಲ ಚಿಮುಕ್ಸ್ಬಿಟ್ಟು ಬಿತ್ತನೆ ಬೀಜದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಹಿಂಗ್ ಮಾಡ್ಬಿಟ್ಟು ನೆರಳಿನಲ್ಲೇ 1 ಗಂಟೆ 2 ಗಂಟೆ ಹೊತ್ತು ಒಣಗಿಸ್ಬಿಟ್ಟು ಆ ನಂತರ ಬಿತ್ತನೆಗೆ ಉಪಯೋಗಿಸ್ಬೋದು. ಅಂದ್ರೆ ಒಂದು ಎಕರೆ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಅಂತೀರಿ? ಒಂದು ಎಕರೆಗೆ 6 kg ಸಾಕಾಗುತ್ತೆ. 6 kg ನಷ್ಟು ಬಿತ್ತನೆ ಬೀಜ ಬಳಸ್ಕೋಬೇಕು ನಾವು. ಹೌದು. ಆಮೇಲೆ ಬಿತ್ತನೆಗೆ ಜಮೀನನ್ನ ಹೇಗ್ ತಯಾರು ಮಾಡ್ಕೋಬೇಕಾಗತ್ತೆ? ಈಗ ಬಿತ್ತನೆಗೆ ಬಹಳ ಮುಖ್ಯವಾದ ಜಮೀನನ್ನ ಒಂದು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು. ಈ ಕಡೆ ಎಲ್ಲ ಈಗ ಟ್ರ್ಯಾಕ್ಟರ್ ಇರೋದಿದ್ದ ಒಂದ್ ಬಾರಿ ಕಲ್ಟಿವೇಟರ್ ಮೂಲಕ ಒಂದು ಉಳುಮೆ ಮಾಡ್ಬಿಟ್ಟು ಆ ನಂತರ ರೋಟೋವೇಟರ್ ಮೂಲಕ ಒಂದು ಉಳುಮೆ ಮಾಡಿದ್ರೆ ಬಹಳ ಸೂಕ್ತ ಇರುತ್ತೆ. ಅಥವಾ ಎತ್ತುಗಳ ಮುಖಾಂತರ ಮಾಡೋದಾದ್ರೆ 2 ಸರಿ ಉಳುಮೆ ಮಾಡ್ಬಿಟ್ಟು ಆ ನಂತರ ಒಂದ್ ಸರಿ ಕುಂಟೆ ಅಂದ್ರೆ ಕಳೆ ತೆಗೆದು ಇದಿರುತ್ತಲ್ಲ, ಸೊ ಒಂದ್ ಕುಂಟೆನೆ ಹೊಡಿಬೇಕಾಗತ್ತೆ. ಈ ತರ ಮಾಡ್ಕೋಬಹುದು. ಒಟ್ಟಿಗೆ ಬಿತ್ತನೆಗಿಂತ ಮುಂಚೆ ಮಣ್ಣಿನಲ್ಲಿ ಯಾವುದೇ ತರದ ಒಂದ್ ಎಂಟೆ ಅಥವಾ ಮಣ್ಣಿನ ಉಂಡೆಗಳು ಇರದಂತೆ ನೋಡ್ಕೋಬೇಕು. ಮಣ್ಣು ಹಿಡ್ಕಂತೆ ಉದ್ರುದ್ರಾಗಿ ಇರಂಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಮತ್ತೆ ಭೂಮಿ ಸಿದ್ಧತೆ ಮಾಡ್ಕೊಂತ ಸಂದರ್ಭದಲ್ಲಿ ಎಕರೆಗೆ ತಪ್ಪದೇ ಒಂದು 3 ton ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಸಿಟಿ ಕಾಂಪೋಸ್ಟ್ ನ ಬಿತ್ತನೆಗಿಂತ 3 ವಾರಗಳ ಮುಂಚೆನೆ ಭೂಮಿಗೆ ಸೇರಿಸ್ಬೇಕು. ಇದನ್ ಮಾತ್ರ ದಯಮಾಡಿ ರೈತರು ಯಾರು ಮರಿಬಾರದು. ಬರೇ ಗೌರ್ಮೆಂಟ್ ಗೊಬ್ಬರ ಅಥವಾ ಅಂಗಡಿಯಲ್ಲಿರೋ ಗೊಬ್ಬರ ಮಾತ್ರ ತಂದಾಗ್ತಾರೆ. ಸೊ ಇದರಿಂದ ಇಳುವರಿ ಕಡಿಮೆ ಆಗ್ತೈತೆ ಇತ್ತೀಚಿನ ದಿನಗಳಲ್ಲಿ. ದಯಮಾಡಿ ಈ ಒಂದು ತಿಪ್ಪೆ ಗೊಬ್ಬರನ ಬಳಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಜೊತೆಗೆ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಳೆಗಳು ಇಲ್ಲದಂತೆ ನೋಡ್ಕೋಬೇಕು. ಅಕಸ್ಮಾತ್ ಏನನ್ನ ಭೂಮಿನಲ್ಲಿ ಕಳೆ ಬಂದಿದ್ರೆ ಮತ್ತೆ ಅವರು ರೋಟೋವೇಟರ್ ಹೊಡೆಯೋದು ಅಥವಾ ಕುಂಟೆ ಹೊಡೆಯೋದು ಮಾಡಿಬಿಟ್ಟು ಕಳೆ ಇಲ್ಲದಂತೆ ನೋಡ್ಕೋಬೇಕಂತಂದು ಕೇಳ್ಕೊಳ್ತೇನೆ. ನಾವು ಒಂದ್ಸರಿ ಬಿತ್ತನೆ ಬೀಜವನ್ನ ತಯಾರು ಮಾಡ್ಕೊಂಡ್ಮೇಲೆ ಎಷ್ಟು ಅಂತರದಲ್ಲಿ ಬೀಜಗಳನ್ನ ಬಿತ್ತಬೇಕಾಗತ್ತೆ? ಮುಸ್ಕಿನ ಜೋಳನ ಸಾಲ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡೋದಿದ್ದ ಒಂದು ಸಾಲಿದ್ದ ಇನ್ನೊಂದು ಸಾಲಿಗೆ 60 ಸೆಂಟಿಮೀಟರ್ ಇರಬೇಕು ಅಥವಾ 2 ಅಡಿ ದೂರ ಇರಬೇಕು. ಮತ್ತೆ ಸಾಲುಗಳಲ್ಲಿ ಒಂದು ಗಿಡದಿದ್ದ ಇನ್ನೊಂದು ಗಿಡಕ್ಕೆ 30 ಸೆಂಟಿಮೀಟರ್ ದೂರ ಇರಬೇಕು ಅಥವಾ 1 ಅಡಿ ದೂರ ಇರಬೇಕು. ಈ ರೀತಿ ಮಾಡಿದ್ದಲ್ಲಿ ಅವ್ರಿಗೆ ಅಂತರ ಬೇಸಾಯ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ನೀರಾವರಿ ಅಥವಾ ನೀರು ಏನಾದ್ರು ಆಳ್ತಿದ್ರೆ ಅದಕ್ಕೂ ಅನುಕೂಲ ಆಗುತ್ತೆ, ಬೇರೆ ಏನಾದ್ರು ಔಷಧಿ ಹೊಡಿಬೇಕಾದ್ರೂ ಅದಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಒಳ್ಳೆ ಗಾಳಿ ಬೆಳಕು ಇರೋದ್ರಿಂದ ರೋಗ ಕೀಟಗಳು ಸಮಸ್ಯೆ ಸಮೇತ ಕಡಿಮೆ ಆಗುತ್ತೆ. ಈ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಏನಾದ್ರು ಕೊಡ್ಬೇಕಾಗತ್ತೆ? ಹೌದು, ರಾಸಾಯನಿಕ ಗೊಬ್ಬರ ಕೊಡ್ಬೇಕಾಗತ್ತೆ. ಇದರಲ್ಲಿ ನೀರಾವರಿ ಅಂತಂದ್ರೆ ಈ ಪ್ರದೇಶದಲ್ಲಿ ಬಹುತೇಕ ಒಳ್ಳೆ ಮಳೆ ಆಗ್ತಿರೋದ್ರಿಂದ ನೀರಾವರಿಗೆ ಕೊಡುವಷ್ಟೇ ಒಂದು ರಸಗೊಬ್ಬರ ಕೊಟ್ರೆ ಉತ್ತಮವಾದ ಒಂದು ಇಳುವರಿ ನಾವು ಪಡೆಯಬಹುದು. ಏನಪ್ಪ ಅಂತಂದ್ರೆ ಪ್ರತಿ ಎಕರೆಗೆ ಈಗ ಸಾರಜನಕ ಅಂದ್ರೆ 60 ಕೆಜಿ ಬೇಕಾಗುತ್ತೆ, ರಂಜಕ 30 ಕೆಜಿ ಬೇಕಾಗುತ್ತೆ, ಪೊಟ್ಯಾಶ್ 15 ಕೆಜಿ ಬೇಕಾಗುತ್ತೆ, ಸತುವಿನ ಸಲ್ಫೇಟ್ 4 ಕೆಜಿ ಬೇಕಾಗುತ್ತೆ. ಈ ತರ ಇಷ್ಟು ನಾವು ಗೊಬ್ಬರ ಕೊಡ್ಬೇಕಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಈ ತರ ಸಿಗೋದಿಲ್ಲ. ನಮ್ಗೆ ಅಂಗಡಿಗಳಲ್ಲಿ ಯೂರಿಯಾ, DAP, MOP, SSP ಈ ತರ ಸಿಗುತ್ತೆ. ಈಗ ಉದಾಹರಣೆಗೆ ಯೂರಿಯಾ, DAP, MOP ಈ ಮೂರನ್ನು ನಾವು ಒಂದ್ ಎಕರೆಗೆ ಬಳಸ್ಬೇಕಪ್ಪ ಅಂತಂದ್ರೆ ಯೂರಿಯಾ ಆದ್ರೆ 105 ಕೆಜಿ ಬೇಕಾಗುತ್ತೆ, DAP ಆದ್ರೆ ಒಂದ್ 65 ಕೆಜಿ ಬೇಕಾಗುತ್ತೆ, MOP 25 ಕೆಜಿ ಬೇಕಾಗುತ್ತೆ. ಇಲ್ಲಪ್ಪ ನಮ್ಗೆ DAP ಸಿಗ್ಲಿಲ್ಲ, ನಮ್ಗೆ SSP ಸಿಗುತ್ತೆ ಅಂತಂದಾಗ ಅವಾಗ ಯೂರಿಯಾ ಆದ್ರೆ 130 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟ್ 185 ಕೆಜಿ, ಮುರೇಟ್ ಆಫ್ ಪೊಟ್ಯಾಶ್ 25 ಕೆಜಿ. ಸೊ ಈ ಇಷ್ಟು ಗೊಬ್ಬರ ನಮ್ಗೆ ಒಂದ್ ಎಕರೆ ಬೇಕಾಗುತ್ತೆ. ಆದ್ರೆ ಗೊಬ್ಬರನ ಕೊಡೋದಕ್ಕಿಂತ ಮುಂಚೆ ರೈತರು ಗಮನ ಇಟ್ಟು ಕೇಳ್ಕೋಬೇಕಾಗ್ತದೆ, ಈ ಬಿತ್ತನೆ ಸಮಯದಲ್ಲಿ ನೀರಾವರಿ ಪ್ರದೇಶದಲ್ಲಿ ಯೂರಿಯಾ ಗೊಬ್ಬರ ಮಾತ್ರನ ಈ ಮೂರನೇ ಒಂದು ಭಾಗ ಮಾತ್ರ ಬಿತ್ತನೆ ಮಾಡೋ ಸಮಯದಲ್ಲಿ ಕೊಡ್ಬೇಕಾಗ್ತದೆ. ಇನ್ನು ಪೂರ್ಣ ಪ್ರಮಾಣದ DAP ಅಥವಾ ರಂಜಕ, ಪೊಟ್ಯಾಶ್ ಅಥವಾ ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಅದನ್ನ ಬಿತ್ತನೆ ಮಾಡೋ ಸಮಯದಲ್ಲಿ ಪೂರ್ಣವಾಗಿ ಕೊಡ್ಬೇಕಾಗುತ್ತೆ. ಇನ್ನ ಮೂರನೇ ಒಂದು ಭಾಗ ಯೂರಿಯಾ ಬಿತ್ತನೆ ಮಾಡೋ ಸಮಯದಲ್ಲಿ ಕೊಟ್ವಿ, ಇನ್ನು 2 ಭಾಗ ಇರುತ್ತಲ್ಲ ಅದನ್ನ ಉಳಿಕೆ 20 ಕೆಜಿ ಏನು ಸಾರಜನಕ ಗೊಬ್ಬರ ಅಥವಾ ಯೂರಿಯಾ ಏನಿರ್ತಲ್ಲ ಅದನ್ನ 3-4 ವಾರಗಳ ಅಂತರದಲ್ಲಿ ಕೊಡ್ಬೇಕು. ದಯಮಾಡಿ ಕಳೆ ಕಿತ್ತ ನಂತರ ಕೊಟ್ಟು ಬಹಳ ಒಳ್ಳೇದು. ಇನ್ನು ಉಳಿದಿದ್ದು ಇನ್ನೊಂದು 20 ಕೆಜಿನ ನಮ್ಗೆ 6-7 ವಾರದಲ್ಲಿ ಭೂಮಿಗೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಮೂಲ ಗೊಬ್ಬರ ಮತ್ತೆ ಮೇಲ್ ಗೊಬ್ಬರವಾಗಿ ಕೊಡೋದು ಬಹಳ ಮುಖ್ಯ ಸಾರಜನಕವನ್ನ. ಹೌದು, ಮೇಲ್ ಗೊಬ್ಬರ ಕೊಡ್ಲೇಬೇಕು, ಇಲ್ಲಾಂದ್ರೆ ಬೆಳೆಗೆ ನಿಗದಿತ ಸಮಯದಲ್ಲಿ ಏನು ಸಾರಜನಕ ಪ್ರಮಾಣ ಬೇಕೋ ಅದು ಸಿಗೋದಿಲ್ಲ. ಮತ್ತೆ 4 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟ್ ಅನ್ನು ಕೂಡ ಕೊಡಬೇಕು ಅಂತ ಹೇಳಿರಿ, ಅದನ್ನೇನು ಸಾವಯವ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಮಾಡಿ ಕೊಡಬಹುದಾ? ಬಹಳ ಒಳ್ಳೇದು, ಅದು ನಾವು ಚಿಕ್ಕ ಗೊಬ್ಬರ ಕೊಡುವ ಸಮಯದಲ್ಲಿ ಹಾಕರು ಒಳ್ಳೇದು, ಅಥವಾ ಇನ್ನೇನು ಕೊನೆಯ ಹಂತದ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾದ್ರು ಕೊಟ್ರೆ ಬಹಳ ಇನ್ನು ಒಳ್ಳೇದು. ಅಂದ್ರೆ ಬೇರೆ ರಸಗೊಬ್ಬರಗಳ ಜೊತೆ ಮಿಶ್ರ ಮಾಡಬಾರ್ದು, ಮಿಕ್ಸ್ ಮಾಡಬಾರ್ದು, ವಿಶೇಷವಾಗಿ ರಂಜಕದ ಗೊಬ್ಬರದ ಜೊತೆಲಿ ಮಿಕ್ಸ್ ಮಾಡಬಾರ್ದು. ಇನ್ನ ಪ್ರಾರಂಭದಲ್ಲಿ ಯಾವುದೇ ಬೆಳೆಗಳು ಕೂಡ ಬಹಳ ನಿಧಾನವಾಗಿ ಬೆಳೀತವೆ, ಹಾಗಾಗಿ ನಾವು ಕಳೆ ನಿಯಂತ್ರಣ ಮಾಡದೇ ಇದ್ರೆ ಬೆಳೆಗಳು ಸರಿಯಾಗಿ ಬರೋದಿಲ್ಲ. ಮುಸ್ಕಿನ ಜೋಳದ ಬೆಳೆನಲ್ಲಿ ಕಳೆ ನಿಯಂತ್ರಣವನ್ನ ಯಾವ್ಯಾವ ಮಾಡಬೇಕಾಗತ್ತೆ ಮತ್ತೆ ಅಂತರ ಬೇಸಾಯ ಎಲ್ಲ ಯಾವ್ಯಾವ ಮಾಡಬೇಕಾಗತ್ತೆ ಅಂತೀರಿ? ಕಳೆ ನಿಯಂತ್ರಣ ಬಹಳ ಮುಖ್ಯವಾದ ಅಂಶ. ರೈತರ ಬಾಂಧವರು ಏನನ್ನ ಸರಿಯಾಗಿ ಕಳೆನ ನಿಯಂತ್ರಣ ಮಾಡಲಿಲ್ಲಪ್ಪ ಅಂತಂದ್ರೆ 20-60% ಇಳುವರಿ ಕುಂಠಿತ ಆಗ್ತೈತೆ. ಸೊ ಅದಕ್ಕೋಸ್ಕರ ಬಿತ್ತನೆಯಾದ 15-30 ದಿವಸಗಳ ಒಳಗಾಗಿ ಒಂದ್ 2 ಬಾರಿ ಎಡೆ ಕುಂಟೆ ಅಥವಾ ಅಂತರ ಬೇಸಾಯ ಮಾಡಿದ್ರೆ 2 ಸಾಲುಗಳ ಮಧ್ಯೆ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇನ್ನ ಸಾಲು ಒಳಗಡೆ ಇರೋಂತ ಕಳೆಗಳನ್ನ ಕೈಯಿಂದ ತೆಗಿಬೇಕಾಗ್ತೈತೆ. ಅಥವಾ ದನಗಳು ಇಲ್ಲಪ್ಪ ಅಂತಂದಾಗ ಸುಮಾರು ಕಡೆ ಇದೆ ರೈತರು ಸೈಕಲ್ ವೀಡರ್ನ ಬಳಕೆ ಮಾಡ್ತಾ ಇದಾರೆ. ಸೈಕಲ್ ವೀಡರ್ನ ಬಳಕೆ ಮಾಡಿಕೊಂಡು ಸಮೇತ ಈ ಒಂದು ಕಳೆನ ನಿಯಂತ್ರಣ ಮಾಡಬಹುದು. ಇಲ್ಲಪ್ಪ ಏನು ಆಗ್ಲಿಲ್ಲಪ್ಪ ಅಂತಂದ್ರೆ ಕೊನೆಗೆ ನಮ್ಗೆ ರಾಸಾಯನಿಕ ಪದ್ಧತಿಯಲ್ಲಿ ಕಳೆಗಳನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಕಳೆನಾಶಕಗಳು ಇದಾವೆ. ಇದರಲ್ಲಿ ಈ ಉದಯಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ, ಉದಯೋತ್ತರ ಕಳೆನಾಶಕ ಅಂತ, ಈ ತರ ಒಂದು 2 ತರದ್ದು ಕಳೆನಾಶಕ ಇದೆ. ಈಗ ಉದಾಹರಣೆಗೆ ಉದಯಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅಂದ್ರೆ ಈ ಕಳೆ ಹುಟ್ಟ ಸಮಯದಲ್ಲೇ ಇದನ್ನ ಸಿಂಪಡಣೆ ಮಾಡಬೇಕು. ಸೊ ಇದನ್ನ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾವು ಮುಸ್ಕಿನ ಜೋಳ ಬಿತ್ತನೆ ಮಾಡಿದ 3 ದಿವಸಗಳ ಒಳಗಡೆನೆ ಕಳೆನಾಶಕನ ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದು, ಸಿಂಪಡಣಾ ಸಮಯದಲ್ಲಿ ಭೂಮಿನಲ್ಲಿ ಸಾಕಷ್ಟು ತೇವಾಂಶ ಇರೋ ಬಗ್ಗೆ ಖಾತ್ರಿಪಡಿಸಬೇಕು ರೈತರು. ಮೂರನೇದು, ಸಿಂಪಡಣೆ ಮಾಡಿದ ನಂತರ ಹೊಲದಲ್ಲಿ ಅಡ್ಡಾಡಬಾರ್ದು. ಮತ್ತೆ ನಾಲ್ಕನೇದು, ಈ ಕಳೆನಾಶಕನ ಯಾವುದೇ ಕಾರಣಕ್ಕೂ ಶಿಫಾರಸು ಎಷ್ಟು ಮಾಡಿರ್ತಾರಲ್ಲ ಅಷ್ಟೇ ಪ್ರಮಾಣ ಮಾತ್ರ ಬಳಸಬೇಕು. ಕಡಿಮೆ ಆದ್ರೆ ಕಳೆ ಚೆನ್ನಾಗಿ ನಿಯಂತ್ರಣ ಆಗಲ್ಲ, ಜಾಸ್ತಿ ಆದ್ರೆ ಬೆಳೆಗೆ ಅನನುಕೂಲ ಆಗುತ್ತೆ. ಸೊ ಈ ತರ ಒಂದು ಮುನ್ನೆಚ್ಚರಿಕೆ ಇಟ್ಕೋಬೇಕು. ಈಗ ಉದಯಪೂರ್ವ ನೀವು ಕಳೆನಾಶಕ ಬಳಸೋದಾದ್ರೆ ಈ ಬಹಳಷ್ಟು ರೈತರು 150 ಅಟ್ರಜಿನ್ ಬಳಸ್ತಾ ಇದ್ದಾರೆ ಈಗಾಗಲೇ. ಇದು 1 ಕೆಜಿ ಬೇಕಾಗತ್ತೆ 1 ಎಕರೆಗೆ. ಇದನ್ನ 1 ಕೆಜಿ ಒಂದು ಅಟ್ರಜಿನ್ ನ 25-30 ಕೆಜಿ ಮರಳಲ್ಲಿ ಮಿಶ್ರ ಮಾಡ್ಕೊಂಡು ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ಈ 1 ಕೆಜಿ ಅಟ್ರಜಿನ್ ನ 300 ಲೀಟರ್ ನೀರ್ಗೆ ಬೆರೆಸ್ಕೊಂಡು ಇದನ್ನ 1 ಎಕರೆ ಪ್ರದೇಶಕ್ಕೆ ಸ್ಪ್ರೇ ಮಾಡಿದ್ರೆ ಈ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇಲ್ಲ ಅಟ್ರಜಿನ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಪೆಂಡಿಮಿಥಿಲ್-30EC ಅಂತ ಒಂದು ರಾಸಾಯನಿಕ ಇದೆ, 1 ಲೀಟರ್ ಬೇಕಾಗುತ್ತೆ 1 ಎಕರೆಗೆ. ಇದನ್ನು ಸಹ 300 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು 1 ಎಕರೆ ಪ್ರದೇಶಕ್ಕೆ ಇದನ್ನ ಸಿಂಪಡಣೆ ಮಾಡ್ಬೇಕಾಗತ್ತೆ. ಇದು ಉದಯಪೂರ್ವ ಅಂದ್ರೆ ಪ್ರೀ ಎಮರ್ಜೆಂಟ್ ಅರ್ಜಿಸೈಡ್ ಅಂತ. ಆ ಟೈಮಲ್ಲಿ ನಮ್ಗೆ ಸ್ಪ್ರೇ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಉದಯೋತ್ತರ ಕಳೆನಾಶಕ ಅಂತ ಇದೆ, ಅಂದ್ರೆ ಪೋಸ್ಟ್ ಎಮರ್ಜೆಂಟ್ ಅಂತ. ಅಂದ್ರೆ ಕಳೆ ಆಲ್ರೆಡಿ ಹುಟ್ಟಿರುತ್ತೆ, ಹುಟ್ಟಿದ ಕಳೆನ ನಾವು ನಿಯಂತ್ರಣ ಮಾಡ್ಬೇಕಾಗತ್ತೆ. ಅದಕ್ಕೇನಪ್ಪ ಮಾಡ್ಬೇಕಪ್ಪ ಅಂತಂದ್ರೆ ಈ ಬಿತ್ತನೆ ಆದ 12-15 ದಿವಸಗಳ ಒಳಗಡೆ ಈ ಒಂದು ಈ ಸ್ಪ್ರೇನ ತಗಬೇಕಾಗ್ತದೆ. ಅಂದ್ರೆ ಈ ಬಿತ್ತನೆ ಆದ 12-15 ದಿವಸ ಒಳಗಡೆ ಕಳೆಗಳು 2-3 ಎಲೆ ನಮ್ಗೆ ಕಾಣಿಸುತ್ತೆ. ಇದು ಕರೆಕ್ಟ್ ಆದ ಸಮಯ. ಈ ಸಮಯದಲ್ಲಿ ನಾವು ಕಳೆನಾಶಕನ ಸಿಂಪರಣೆ ಮಾಡ್ಬೇಕಾಗ್ತದೆ. ನಾನು ಇತ್ತೀಚೆಗೆ ಇಲ್ಲೆಲ್ಲ ಸುಮಾರು ಜನ ರೈತರ ಕೇಳಿದ್ದೀನಿ, ಬಹಳಷ್ಟು ರೈತರು ಬೇರ್ ಕಂಪನಿ ಲಾಡಿಸ್ ಕಳೆನಾಶಕನ ಬಳಸ್ತಾ ಇದಾರೆ, ಬೇರೆ ಬೇರೆ ಕಂಪನಿಗೂ ಕಳೆನಾಶಕನು ಇದಾವೆ. ಈ ಭಾಗದಲ್ಲಿ ಜಾಸ್ತಿ ಜನ ಇದನ್ನ ಬಳಸ್ತಾ ಇದಾರೆ. ಇದು ಏನಪ್ಪ ವಿಶೇಷತೆ ಅಂದ್ರೆ, ಇದು ಒಂದು 3 ಡಬ್ಬಿ ಕೊಟ್ಟಿರ್ತಾರೆ ರೈತರು, ಅದನ್ನ ತಯಾರಿಕೆ ಮಾಡ್ಕೊಳ್ಳೋದು ಏನಂತಂದ್ರೆ 115 ML ಲಾಡಿಸ್ ಅಂತ ಒಂದು ಬಾಟಲಿ ಇರುತ್ತೆ. ಸೊ ಅದನ್ನ 6 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಬಕೆಟ್ ಅಲ್ಲಿ. ಇನ್ನೊಂದು 400 ಗ್ರಾಮ್ ಪೋಸ್ಟ್ ಅಂತ ಇರ್ತೈತೆ, ಅದನ್ನೊಂದು ಇನ್ನೊಂದು ಬಕೆಟ್ ಅಲ್ಲಿ ಒಂದು 6 ಲೀಟರ್ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವೆರಡನ್ನು ಸೇರಿಸಿ ಇನ್ನೊಂದು ಬಕೆಟ್ ಗೆ ಸುರ್ಕೊಂಡು ಇನ್ನೊಂದು 400 ML ಲಾಡಿಸ್ ಆಕ್ಟಿವೇಟರ್ ಅಂತ ಒಂದು ಸಿಗುತ್ತೆ, ಅದನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ 3 ಮಿಕ್ಸ್ ಮಾಡ್ಕೊಂಡಾಗ ನಮ್ಗೆ ಒಟ್ಟು 13 ಲೀಟರ್ ದ್ರಾವಣ ಆಗುತ್ತೆ. ಈ 13 ಲೀಟರ್ ದ್ರಾವಣದಲ್ಲಿ 1 ಲೀಟರ್ ದ್ರಾವಣ ತಕೊಂಡು ನ್ಯಾಪ್ಯಾಕ್ ಸೇರ್ತೈತಲ್ಲ, ಸೊ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಇನ್ನು 15 ಲೀಟರ್ ನೀರ್ ಹಾಕೊಂಡು ಒಟ್ಟು 16 ಲೀಟರ್ ಟ್ಯಾಂಕ್ಲಿ ದ್ರಾವಣ 1 ಲೀಟರ್ ಪ್ಲಸ್ 15 ಲೀಟರ್ ನೀರು ಒಟ್ಟು 16 ಲೀಟರ್ನ ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಟ್ಟು 13 ಟ್ಯಾಂಕ್ 1 ಎಕರೆಗೆ ಬೇಕಾಗುತ್ತೆ. ಈ ತರ ಮಾಡಿದಲ್ಲಿ ಉತ್ತಮವಾಗಿ ಕಳೆನ ನಿಯಂತ್ರಣ ಮಾಡಬಹುದು. ಅಂದ್ರೆ ಇದು ಉದಯೋತ್ತರ ಕಳೆನಾಶಕ, ಇದು ಲಾಡಿಸ್ ಉದಯೋತ್ತರ ಅಂತ. ಹೌದು. ಅದೇ ರೀತಿ ಸಿಂಜೆಂಟಾ ಕಂಪನಿದು ಸುಮಾರು ಜನ ಬಳಸ್ತಿದ್ರೆ, ಅದು ಮೆಸೋಟ್ರಿಯೋನ್ 2.57% ಪ್ಲಸ್ ಅಟ್ರಜಿನ್ 22.7% ಅಂತ ಈ ಕಾಂಬಿ ಪ್ರಾಡಕ್ಟ್ ಕೊಡುತ್ತೆ. ಇದನ್ನು ಸಮೇತ ಸುಮಾರು ಜನ ಬಳಸ್ತಾ ಇದಾರೆ, ಅದನ್ನು ಬಳಸ್ಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮುಸ್ಕಿನ ಜೋಳದ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಕೆಪಿ ವೀರಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 2624-87-71-57. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7624-87-71-57. ತುಂಬ ಸಂತೋಷ ವೀರಣ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ ಜೋಳದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಮುಸುಕಿನ ಜೋಳದ ಸುಧಾರಿತ ಬೇಸಾಯ ಈ ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಪಿ ವೀರಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ: ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಂದ 15,800 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 20,000 ರೂಪಾಯಿಂದ 20,500 ರೂಪಾಯಿ, ರೋಬಸ್ಟ ಚೆರಿ 10,700 ರೂಪಾಯಿಂದ 11,500 ರೂಪಾಯಿ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿರಂಗದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಸೇವಾ ಮಾಹಿತಿ. ಮೂಲತ್ ನೆಲಜಿ ಕಾರಳಂದ ಬಡಿಕೇರಿ ಸುಬ್ರಹ್ಮಣ್ಯ ನಗರತ್ ವಾಸವುಳ್ಳ ಮಂಡೀರ ಪೆಂಬಯ್ಯ ಹೆಂಗಡ ಪೊಣ್ಣು ಪಟ್ಟತಿ ಅಯ್ಯಂಗ 74ನೇ ಬಯತಲ ಇಂದು ಮರಣಪಟ್ಟಿತ್ತು. ಮಂಡೀರ ಪಟ್ಟತಿ ಅಯ್ಯಂಡ ತಾಮನೆ ಪಾಡೆ ಎಂಡ ಆಕೇರಿ ಕಾರ್ಯ ದಾಳೆ ಪೊಲಾಕ 10:30 ಗಂಟೆಕ ಬಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ ನಡ್ಪ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. 2025-26 ಸಾಲಿನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜೂನ್ 2-9 ಮುಟ್ಟ ಬೆಳಿಗ್ಗೆ 10 ಗಂಟೆಗೆ ನಡೆದಿದೆ. ಜೂನ್ 2 ಶನಿವಾರ ಸಂತೆ ಹುಬ್ಬಳ್ಳಿನ ಗೌಡಳ್ಳಿ ನವದುರ್ಗ ಪರಮೇಶ್ವರಿ ಸಮುದಾಯ ಭವನ, 3 ಕುಶಲ್ನಗರ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಸಭಾಬಾಡೆ, 4 ಕೊಡ್ಲಿಪೇಟೆನ ಪ್ಲಾಂಟೇಷನ್ ಕ್ಲಬ್ ಮತ್ತೆ ಸುಂಟಿಕೊಪ್ಪ ರಾಮಮಂದಿರ, 6 ಶಾಂತಳಿನ ಕೂತಿ ಸಮುದಾಯ ಭವನದಲ್ಲಿ, 9 ಸೋಮರ್ಪೇಟೆನ ನೀರುಗಳಲ್ಲಿ ಪಂಚಾಯಿತಿ ಸಭಾಬಾಡೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಇತರೆ ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗ ಇಲಾಖೆನ ಅಧಿಕಾರಿಗ ಗೊತ್ತು ಮಾಡದ ಜಾಗಗಳಲ್ಲಿ ಹಾಜರಿದ್ದು ಮಾಹಿತಿ ಕೊಟ್ಟವೆತ್ತ ಸೋಮರ್ಪೇಟೆ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಹಂಗೇನೆ ಇದೇ 2 ತಾರೀಕಿಗೆ ಶ್ರೀಮಂಗಲ, 3 ತಾರೀಕಿಗೆ ಮಡಿಕೇರಿ ಹೋಬಳ್ಳಿಗಳಲ್ಲಿನೂ ಕಾರ್ಯಕ್ರಮ ನಡೆದಿದೆ. ಮಕ್ಕಳಲ್ಲಿ ಕತೆ ಬರೆಯುವ ಹವ್ಯಾಸನ ಬೆಳೆಸಿರೆ ಮುಂದೆ ಒಳ್ಳ ಕತೆಗಾರರಾಗಿ ಭಾಷೆನ ದೊಡ್ಡ ಆಸ್ತಿ ಆದವೇತ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ಹೇಳಿದವು. ಅಕಾಡೆಮಿ ಕಡೆಯಿಂದ ಸುಳ್ಯದ ಕನ್ನಡ ಭವನದಲ್ಲಿ ಅರೆಭಾಷೆ ಕತೆ ಬರೆಯುವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಕತೆ ತಿಳಿದು ಎಲ್ಲರ ಜೀವನದಲ್ಲೂ ಇದ್ದದೆ ಅದನ್ನು ವ್ಯವಸ್ಥಿತ ಆಗಿ ಅಕ್ಷರ ರೂಪಕ್ಕೆ ಇಳಿಸಿಕೆ ಪ್ರೇರೇಪಿಸಿಕಾಗಿ ಈ ಕಾರ್ಯಾಗಾರನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದವು. ಅಕೇರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಕಾಡೆಮಿ ಸದಸ್ಯರಾದ ಜ್ಞಾನೇಶ್ ನೆಡ್ಡೆಮಲೆಯವು ಕತೆ ಬರೆಯೋದು ಒಳ್ಳೆ ಹವ್ಯಾಸ, ಎಲ್ಲವರಲ್ಲೂ ಒಂದು ಕತೆ ಇದ್ದದೆ ಅದನ್ನು ಬರೆಯಕ್ಕೆ ಇಂಥ ಕಾರ್ಯಾಗಾರ ಸಹಕಾರಿ, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕತೆಗಳನ್ನ ಬರೆಯನೀತ ಶಿಬಿರಾರ್ಥಿಗಳಿಗೆ ಹೇಳಿದವು. ಈ ಶಿಬಿರದಲ್ಲಿ ಸುಮಾರು 25 ಮಕ್ಕ ಭಾಗವಹಿಸಿ ಮಾಹಿತಿ ಪಡ್ಕೊಂಡು ಕಾರ್ಯಕ್ರಮಲ್ಲೇ ಪೊರಲಲ್ಲಿ ಕತೆ ಬರೆದು ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಂಚಿಕೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯ ಹೆಂಗೆ, ಕಾರ್ಯಕ್ರಮದ ಸಂಚಾಲಕರಾದ ಲೋಕೇಶ್ ಉರುಬೈಲು, ತೇಜಕುಮಾರ್ ಕುಡೆಕಲ್ಲು, ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟುಕಾಡು, ವಿನೋದ್ ಮೂಡಗದ್ದೆ ಅಕಾಡೆಮಿ ಸದಸ್ಯರು ಸೇರಿದಂಗೆ ಮುಖ್ಯಪಟು ಹಾಜರಿದ್ದು. ಇಂದು ಬೆಳಗ್ಗೆ ಅಕ್ಕೆರೆಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 44.21 mm ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 737.93 mm ಮಳೆಯಾಟು. ಮಡಿಕೇರಿ ತಲಕುಲಿ ಇಲ್ಲಿ ಮುಟ್ಟ 1063.05 mm. ವಿರಾಜಪೇಟೆ 756.80, ಪೊನ್ನಂಪೇಟೆ 685.04, ಸೋಮರ್ಪೇಟೆ 645.99, ಕುಶಾಲ್ನಗರ 538.74 mm ಮಳೆ ದಾಖಲಾಟು. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರ ಹಂಗೆ ಶಾಸಕರಾದ ಎಎಸ್ ಪೊನ್ನಣ್ಣವು ನಾಳೆ ಮಳೆಯಿಂದ ಹಾಳಾದ ವಿರಾಜಪೇಟೆ ಕ್ಷೇತ್ರದ ಜಾಗಗಳಿಗೆ ಭೇಟಿ ಕೊಟ್ಟವೆ. ಬೆಳಿಗ್ಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಆರ್ಜಿ ಗ್ರಾಮ, ಮಧ್ಯಾಹ್ನ ಅನ್ವರುಲ್ ಹುದಾ ಶಾಲೆ, ಮಧ್ಯಾಹ್ನ ಮೇಲೆ ಮೈತಡಿ ಗ್ರಾಮದ ಮನೆ ಹಾನಿ ಜಾಗ, ಹಂಗೆ 4 ಸಿದ್ದಾಪುರ ರಸ್ತೆಯಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡುವೆತ್ತ ಶಾಸಕರ ಆಪ್ತರ ಕಾರ್ಯದರ್ಶಿಯವರು ತಿಳಿಸಿದರು. ಮುಂಗಾರು ಮಳೆಗಾಲದ ಅವಧಿಯಲ್ಲಿ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆಗೆ ನಡೆದರಿಂದ ವರ್ಷಗಳು ಜೂನ್ 1 ಜುಲೈ 30 ಮುಟ್ಟ ರಾಜ್ಯದ ಎಲ್ಲಾ ಕಾಲದ ಕೆರೆಗ ಜಲಾಶಯಗ ತೊರೆಗ ತೋಡು ಹೊಳೆಗಳಲ್ಲಿ ಮೀನು ಹಿಡಿಯೋದನ್ನ ಪೂರ್ತಿಯಾಗಿ ನಿಷೇಧಿಸಲಾಯಿತು. ಈ 2 ತಿಂಗಳ ಕ್ರಿಕೆಟ್ ತಂಡನ ಕಳೆದ ವರ್ಷದಿಂದ ಪ್ರತಿನಿಧಿಸಿ ಒಳ್ಳೆ ಸಾಧನೆ ತೋರಿಸಿರುವ ಇವು ಈಗ ಎನ್ಸಿಎಗೆ ಆಯ್ಕೆಯಾಗುವ ಮೂಲಕ ಭವಿಷ್ಯದಲ್ಲಿ ಭಾರತನ ಪ್ರತಿನಿಧಿಸುವ ಆಶಾಭಾವನೆ ಮೂಡಿಸಿಳು. ಇವಳು ಓಡಿಯಂಡ ಯೋಗೇಶ್ ಹಂಗೆ ಸರಿತಾ ದಂಪತಿಗಳ ಮಗಳು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಮಂಡಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ನೋಂದಾಯಿತ ವೆಲ್ಡರ್ಗಳಿಗೆ ನೋಂದಣಿನ ಹಿರಿತನದ ಆಧಾರದಲ್ಲಿ ವೆಲ್ಡಿಂಗ್ ಕಿಟ್ಗಳನ್ನ ಹಂಚಿಕೆ ಮಾಡಿದವು. ಈ ಸಂದರ್ಭ ಕೆಡಿಪಿ ಸಭೆಯ ನಾಮನಿರ್ದೇಶಿತ ಸದಸ್ಯರುಗಳಾದ ಎಂಯು ಅಬ್ದುಲ್ ರಜಾಕ್, ಮಂದಿರಾ ಮೋಹನ್ ದಾಸ್, ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಎಂಎಂ ಯತ್ನಟ್ಟಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಚಂಬೆಬೆಳ್ಳೂರು ಗ್ರಾಮದ ಮಂಡೆಪಂಡ ಒಕ್ಕ ಈ ಕುರಿ ಕೊಡವ ಒಕ್ಕೊಡಕ್ಕೊಡ ನಡುವತ್ರ ಹಾಕಿ ಕಳಿ ಮುದ್ದಂಡ ಕಪ್ ಗದ್ದಂಡ ಮಾರಿಪತ್ತು. ಇದೇ ಜೂನ್ 1 ನಾರಾಚ ಒತ್ತೋರ್ಮೆ ಕೂಟದ್ನ ಒಕ್ಕ ಐನ್ ಮನೆಯಲ್ಲಿ ಮಜ್ಜನ 12 ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ, ಊರುಕಾರ ಬೆಂದು ಚಂಗಾದಿಯ ಈ ಒತ್ತೋರ್ಮೆ ಕೂಟದ ಕೂಡಿಯಾರೊಂದು ಕಟ್ಟಣಿತು ಮಂಡೆಪಂಡ ಒಕ್ಕಕಾರ. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನಾ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10 ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಚಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ಪ್ರತಿ ವರ್ಷನೂ ಈ ಮಕ್ಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಮಡಿಕೇರಿಯ ಜನತಾ ಬಜಾರ್ ನಲ್ಲಿ ಸ್ಕೂಲ್ ಕಾಲೇಜ್ ನೋಟ್ಬುಕ್ಗಳು, ಮಳೆಗಾಲಕ್ಕೆ ಬೇಕಾದ ಕೊಡೆಗಳು, ರೇನ್ ಕೋಟ್, ಗಂಬೂಟ್ಗಳು ಸೇರಿದಂತೆ ಇತರೆ ಸಾಮಗ್ರಿಗಳು ಅತಿ ಕಡಿಮೆ ದರದಲ್ಲಿ ಲಭ್ಯವಿದೆ. ಕೂಡಲೇ ಬನ್ನಿ, ಕೆಲವೇ ದಿನಗಳು ಮಾತ್ರ. ಜನತಾ ಬಜಾರ್, ಮಡಿಕೇರಿ. ರೀ, ನಮ್ ಗೃಹ ಪ್ರವೇಶಕ್ಕೆ ಬಂದ ಎಲ್ರೂ ನಮ್ಮ ಫರ್ನಿಚರ್ ಬಗ್ಗೆನೆ ಕೇಳ್ತಿದ್ರು. ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹೌದು, ಸುನೀತಾ ಫರ್ನಿಚರ್ ನಿಂದ ತಗೊಂಡಿದ್ದು ಒಳ್ಳೇದೇ ಆಯ್ತು. ನಮಗೆ ಬೇಕಾದ ರೀತಿಯಲ್ಲೇ ಎಲ್ಲಾ ಫರ್ನಿಚರ್ ಗಳು ಸಿಗ್ತಲ್ವಾ. ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನೀತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ, ತಾವಕ್ಕರ, ಕಣ್ಣೂರ್. कतरे कतरे में अपना भारत है, आने बान और शान सभी की, अपना भारत, अपना भारत, सशक्त भारत, आत्मनिर्भर भारत. आकाशवाणी मडिकेरी सुद्दी समाचार. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನ ಕುಂಜಿರಾ ಗಿರೀಶ್ ಭೀಮಯ್ಯ. ವಿಶ್ವ ಆರೋಗ್ಯ ಸಂಸ್ಥೆ ಮೇ 31ನೇ ನಾಳಂಕೆ ಅಣ್ಣಕ ಇಂದಿತರ ನಾಳನ್ನ ವಿಶ್ವ ತಂಬಾಕು ರಹಿತ ದಿನ ಎಂದು ಘೋಷಣೆ ಮಾಡಿತ್ತು. ಪೇತಪ್ಪು ಬಳಕೆನಗುಂಡ ಅಪಂತ ಕಟ್ಟ ಪರಿಣಾಮತರ ಬಗ್ಗೆ ಜಾಗೃತಿ ಕೊಂಡಬಪ್ಪದ್ದು ಇದರ ಉದ್ದೇಶ. ಪ್ರಕಾಶಮಾನವಾದ ಉತ್ಪನ್ನಗಳು, ಕರಾಳ ಉದ್ದೇಶಗಳು, ಮಾನವೀಯ ಅನಾವರಣ, ದಂಡಾರ್ಥ 25 ಧ್ಯೇಯವಾಕ್ಯ ಆಯ್ತುಂಡು. ಪೇತಪ್ಪು ಬಳಕೆ ಪ್ರಮಾಣ ಕಮ್ಮಿ ಮಾಡೋಕ್ ನೂಟ 80 ದಂಡ ರಾಷ್ಟ್ರ ಒಪ್ಪಂದಕ್ಕೆ ಸೈನ್ ಮಾಡಿತ್ತು. ಫಲತರ ನೇಮನ ತುಂಜ ಒಪ್ಪಂದ ಜಾರಿ ಆಯ್ತಲೆ. ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಪಿಂಗ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣಯ್ಯವು ನಾಳೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸುತ್ತಮುತ್ತ ಮಳೆಂಜ ತೊಂದರೆಯಾದ ಜಾಗಕ್ಕೆ ಪೋಯ್ತು ವೀಕ್ಷಣೆ ಮಾಡುವ. ನಾಳೆ ಪೊಲಕ 10 ಗಂಟೆಗೆ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್, 11 ಗಂಟೆಗೆ ಆರ್ಜಿ, 12 ಗಂಟೆಗೆ ಅನ್ವರ್ ಉದ ಸ್ಕೂಲ್, ಮಧ್ಯಾಹ್ನ 3 ಗಂಟೆಗೆ ಮೈತಾಡಿ, 4 ಗಂಟೆಗೆ ಸಿದ್ದಾಪುರ ರಸ್ತೆ ಪಿಂಗ ಅಲ್ಲಿಂಜ ಮಾಲ್ದಾರಕ್ಕೆ ಪೂಪಂದು ಶಾಸಕಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತು. ದಂಡಾರ್ಥ 25-26ನೇ ಸಾಲಕ್ಕೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜೂನ್ ದಂಡಾಂಜ 9:00 ಪೊಲಕ 10 ಗಂಟೆಗೆ ಶನಿವಾರ ಸಂತೆ ಕುಶಾಲನಗರ ಕೊಡ್ಲಿಪೇಟೆ ಸುಂಟಿಕೊಪ್ಪ ಶಾಂತಳ್ಳಿ ಪಿಂಜ ಸೋಮರಪೇಟೆ ಹೋಬಳಿಯಲ್ಲಿ ನಡಪ. ಜೂನ್ ದಂಡಾಂಗ ಶನಿವಾರ ಸಂತೆ ಗೌಡಲಿ ನವದುರ್ಗ ಪರಮೇಶ್ವರಿ ಸಮುದಾಯ ಭವನ ಪಿಂಜ, ಜೂನ್ 3ನೇ ಕುಶಾಲನಗರ ಹೆಬ್ಬಲೆ ಗ್ರಾಮ ಪಂಚಾಯತಿ ಸಭಾ ಬಡೆಯಲ್ಲಿ ನಡಪ. ಈ ಕಾರ್ಬಾರ್ಲ ಕೃಷಿ ವಿಜ್ಞಾನ ಕೇಂದ್ರ ಪಿಂಜ ಸಂಶೋಧನಾ ಕೇಂದ್ರ ವಿಜ್ಞಾನಿಯ ಇಲಾಖೆಯ ಅಧಿಕಾರಿಯ